ನಮ್ಮ ಪರಿಸ್ಥಿತಿ ಮೊದಲು ಬಹಳ ಬಹಳ ಕುಂಠಿತಿತ್ತು. ಈಗ ನಮ್ಮ ಒಂದು ಸಂಸ್ಥೆ ರೆಡ್ಡಿ ಸಂಸ್ಥಾದಿಂದ ಈ ನಮ್ಮ ಶುಗರ್ ಫ್ಯಾಕ್ಟ್ರಿ ಕಟ್ಟಿದ ಬೆಳಕ ಬಂದಂಗ ಫ್ಯಾಕ್ಟ್ರಿದಿಂದ ನಾವು ಬಹಳ ಚಲೋ ಆಗೈತಿ. ಈ ಕಬ್ಬಿನ ಬದ್ದಲ ಕೆಲವು ಮಂದಿ ಮೂರು ಅಂದ್ರೆ ಭೂಮಿಯಲ್ಲಿ ಇರುವಂತ ಜೀವ ಕೋಶಿಯ ಈ ಶರೀರ ಅನ್ನುವಂಥದ್ದು ಹೆಂಗೈತಿ, ಅಲ್ಲಿ ಭೂಮಿಯಲ್ಲಿ ಒಂದು ಜೀವಾತ್ಮ ಐತಿ, ಆ ಜೀವಾತ್ಮ ಕಾಪಾಡಬೇಕಾದ್ರೆ ಯಾರು ಒಟ್ಟ ಭೂಮಿಯಲ್ಲಿ ಇರುವಂತ ರೌದಿ ಆಗಲಿ ಒಂದು ಕಸ ಕಡ್ಡಿ ಆಗಲಿ ಸುಡಬಾರ್ದು, ಒಟ್ಟ ಅದನ್ನ ಕೆತ್ತಿ ನೋಡ್ರಿ ಅಲ್ಲಿ ಎತ್ತ ತಯಾರಾಗಿರ್ತೈತಿ ಅಂತ ಭೂಮಿ ಅನ್ನಂಥದ್ದು, ಅದು ಅಗದಿ ಫಲವತ್ತಾದಂತ ಮಣ್ಣು ಇರ್ತೈತಿ ಅಲ್ಲಿ. ಹಂಗ ಭೂಮಿಯಲ್ಲಿ ಏನರ ಬಿಟ್ಟಿವ ಅಂದ್ರ ಅದಕ್ಕೆ ಚಲೋ ಅದೇನ ಕೆಡು ಆರ್ಡರ್ ಮಾಡಿಸ್ರಿ, ನಿಮ್ಗೆ ಸಾಧ್ಯ ಆದಷ್ಟು ಹಂಗ ತುಂಬ್ರಿ, ಮತ್ತ ನೀವು ಎಷ್ಟು ಗ್ಯಾಪ್ ಹೊಕ್ಕಿರಿ ಅಟ್ಟ ನಮ್ಮ ಈಗ ನಾಲ್ಕನೇ ಕುಳಿ 63 ಟನ್ ಬಿದ್ದೈತಿ, 1 ಎಕರೆ 8 ಗುಂಟೆದಾಗ 105 ಟನ್ ತೆಗೆದೆ ನಾ ಫಸ್ಟ್ನೇ ವರ್ಷ, 2ನೇ ವರ್ಷ 90 ಟನ್ ಆಗೈತಿ, 3ನೇ ವರ್ಷ 75 ಟನ್ ಆಗೈತಿ, 4ನೇ ವರ್ಷ 63 ಟನ್ ಆಗೈತಿ. ಈಗಾಗಲೂ ಮತ್ತೆ 5ನೇ ಕುಳಿ ಸ್ಟಾರ್ಟ್ ಮಾಡೀನಿ ನಾನು, ಹಾಕ್ಬೇಕನ್ನೋದು ಹಾಕ್ತೀನಿ. ಈಗ ಎಲ್ಲೆಲ್ಲ ಸ್ವಲ್ಪ ಆಂಗ್ಲಾದಲ್ಲಿ ಕಡ್ಲಿ ಹಾಕಿನಿ, ಅದಕ್ಕೆ ಭೂಮಿಯಲ್ಲಿ ಅಂತ ಶಕ್ತಿ ಐತಿ, ಭೂಮಿ ಯಾರು ಸುಡದ ಅದನ್ನ ಕಾಪಾಡ್ಕೋಬೇಕಂತೇಳಿ ರಾಸಾಯನಿಕ ಕಮ್ಮಿ ಮಾಡಿ ನಮ್ಮ ಮನೆಯಲ್ಲಿ ಆದಂತ ಸೆಗಣಿ ಮತ್ತು ಈ ಆಕಳ ಉಚ್ಚಿ ಚಲೋ ಏನಂತ ಸಂದರ್ಶನ ನಾವು ಭೂಮಿಗೆ ಕೊಟ್ಟಿವಿ ಅಂದ್ರೆ ಬಹಳ ಜೀವಾತ್ಮದಂತ ಚಲೋ ಐತಿ. ನಮ್ಮ ಪರಿಸ್ಥಿತಿ ಮೊದಲು ನೀರಾವರಿ ಬದಕೆ ಏನೇನು ಇದ್ದಿದ್ದಿಲ್ಲ, ಮೊದಲ ಏನ ನದಿದಿಂದ ನಾವು 9 ವರ್ಷಕ್ಕೆ ಭೂಮಿ ಫಲವತ್ತತೆ ಆಕೈತಿ, ವರ್ಷಕ್ಕೆ ಹೊಳಿ ಕೃಷ್ಣಾ ನದಿದಿಂದ ನೀರು ಬಹಳ ಸುಧಾರಿಸಕತೈತಿ. ಎಲ್ಲ ರೈತರು ಬಹಳ ಅಂದ್ರೆ ಬಹಳ ಒಟ್ಟೆ ಭೂಮಿ ಜನ ಬಹಳ ಹಸನ್ ಕಾಣತೈತಿ, ಹಸನ್ ಕಾಣ. ನಾವು ನೀರನ್ನ ಕೃಷ್ಣಾ ನದಿಯಿಂದ ತಂದಿನಿ ಅಂತ ಹೇಳ್ತಾ ಇದ್ದೀರಿ, ಯಾವಾಗ ಇದು ನೀರಾವರಿ ವ್ಯವಸ್ಥೆ ಮತ್ತೆ ಯಾರ ಕಡೆಯಿಂದ ಒಂದು ಹಣಕಾಸಿನ ನೆರವು ತಗೊಂಡು ಮಾಡಿಕೊಂಡ್ರು, ಹೆಂಗ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ. ನಮ್ಮ ಜಿಬಿ ಅಂತ ಕರೀತಾರೆ ನಮ್ಮ ನಂದಿ ಶುಗರ್ ಫ್ಯಾಕ್ಟ್ರಿ ಒಳಗ, ಅಲ್ಲಿ ನಮ್ಮ ಇಡೀವಂತ ಅಲ್ಲಿ ಜಿಬಿ ಮೀಟಿಂಗ್ ಬಂದಿದ್ರು, ಎಲ್ಲಾ ರೈತರಿಗೆ ಮಾಹಿತಿ ಕೊಡಕತ್ತಿದ್ರು. ಆಗ ನಮ್ದು ಇಷ್ಟು ಜಮೀನು ಐತಿ, ನಾವು ನಮ್ಮ SBI ಕೋಲಾರ ಬ್ಯಾಂಕ್ನವ್ರ ಅವಾಗ ಏನೂ ಅವ್ರು ಏನು ಲೋನ್ ಕೊಟ್ಟರು ಆ ಲೋನ್ದಿಂದ ನಾವು ಅವ್ರು ಬಹಳ ಸಹಾಯ ಮಾಡಿದ್ರು. 4 ಮಂದಿ ರೈತರು ಒಂದೇ ಹರಿಯಾಗಿ 4 ಮಂದಿ ರೈತರು ಕೂಡ್ತೇವೆ ಬಂದೆವು. ಸದಪ್ಪ ಅಪ್ಪನ ನಾಯ್ಕ ದೇವಪುರದ ನೀರಿಲ್ಲ, ಇದೊಂದು ಏನರ ಮಾಡಿ SBI ಅವ್ರು ಸಹಾಯ ಮಾಡ್ಯಾರು, ಇದಕ್ಕೆ ನಾವು ತಂದೆ ಬಿಡುವಂತ ಒಟ್ಟರು ಕೂಡ ಒಂದು ಸಂಘಟನೆ ಆಗಿ ದೇವ್ರಿಗೆನ್ನೂರದಿಂದ ಅಲ್ಲಿ ದೇವ್ರಿಗೆನ್ನೂರು ರೈತರು ನಮಗ ಬರು ಮುಂದೆ ಯಾರು ತೊಂದರೆ ಇವ್ರು ಒಳ್ಳೆ ಮಾಡ್ಕೊಳ್ಳಿ ಎತ್ಕೇಶಿಂದ ಅಲ್ಲಿ ನಮ್ಮ ಬಾಂಧವರು ಎಲ್ಲ ಭೇದ ಭಾವ ಇರಲಾರ್ದ ಸ್ವಾಗತ ಮಾಡಿದ್ರು, ಎಲ್ಲ ನಾವು ಅವ್ರ ತಕ್ಕ ನಡ್ಕೊಂಡಿವು, ಬಹಳ ಸಹಾಯ ಮಾಡಿದ್ರು ಅಲ್ಲಿ. ಈಗ ನಾವೇ ಹೋಗಲಾರ್ದ ನಮಗೀಗ ಕೌಲಿ ಮುಖಾಂತರ ನಮ್ಮ ಜಿಲ್ಲೆದಾಗ 5 ತಾಲೂಕದಾಗ ನೀರಾವರಿ ಮಾಡಿಕೊಟ್ರು, ಜಿಲ್ಲೆದಾಗ ಇದಂತ ದೊಡ್ಡ ಒಂದು ಕೊಡುಗೆ ಮಾಡಿಕೊಟ್ರು. ಈಗ ನೀರನ್ನ ನೀವು ತಂದ್ರಿ, ಅದರಿಂದ ಕಬ್ಬಿನ ಕೃಷಿಯನ್ನ ಮಾಡ್ತಾ ಇದ್ದೀರಿ, ನೀರನ್ನು ಬಳಸೋದು ಕೂಡ ಬಹಳ ಮುಖ್ಯದ. ಅದ್ರ ಜೊತೆಗೆ ನೀರು ಬಳಸುವಂತಹ ಒಂದು ಸಂದರ್ಭ ಏನಿರ್ತದಲ್ಲ, ಬಹಳ ಸಮರ್ಥವಾಗಿ ನಾವು ಬಹಳ ಕಾಳಜಿ ಪೂರ್ವಕವಾಗಿ ನೀರಾದಂತಹ ಒಂದು ಕಾಳಜಿ ತಗೊಂಡಿರ್ತಾವ ಸರ್. ಭೂಮಿಗೆ ನೀರು ಹಾಸೋಕ್ಕಿಂತ ಮೊದಲು ಹೋಗಿ ನಾವು ಭೂಮಿಯಲ್ಲಿ ಇಳಿಬೇಕು. ಈ ಭೂಮಿ ನೀರಿಗೆ ಬಂದೈತೋ ಇಲ್ಲೋ 3 ಇಂಚರ 2 ಇಂಚರ ಭೂಮಿ ಹಡ್ಡಿ ನೋಡಲಿ ಅನುಭವಬೇಕು. ಇದು ನೀರಿಗೆ ಬಂದೈತೋ ಇದನ್ನ ನೀರು ಹಚ್ಚಬೇಕು ಹಚ್ಚಬಾರದು ಅನ್ನೋದು ಮನುಷ್ಯನಲ್ಲಿ ವಿಚಾರ ಬೇಕಾದ ಅಂದ್ರೆ ವಿಚಾರ ಅಂದ್ರೆ ಈ ಭೂಮಿಗೆ ನೀವು ಪದ ಪದ ದಿನ ಒಂದು ನೀರು ಬಿಟ್ಟರು ಅದು ಕುಡಿಯಬ್ಬಿಗೆ ನೀವು ಹೆಚ್ಚಳ ಮಾಡಿದ್ರೆ ನಡೀಬಹುದು. ಈಗ ಚಿಲ್ಲರ್ ಈಗ ಮೆಕ್ಕೆಜೋಳ ಗೋಧಿ ಹಾಕ್ತೀವಿ ಅವಕ್ಕೂ ನೀವು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ನೆಡ ಅದು 4 ದಿನಕ್ಕೊಮ್ಮೆ ಹಾಸ್ಕೊಳ್ಳುವಂತ ಪರಿಸ್ಥಿತಿ ಬರ್ತೈತಿ, ಉಳ್ಳಾಗಡ್ಡಿಗೆ ಬರ್ತೈತಿ. ಉಳ್ಳಾಗಡ್ಡಿಗೆ ಈಗ ಮೇ ಏಪ್ರಿಲ್ದಾಗ ನೀವು ನಾವು ತೆಗಿತೀವಿ ನಾಟಿ ಮಾಡಿರ್ತೀವಿ ಏನ್ರಿ, ಅದಕ್ಕಾಗಿ ಅವಾಗ ಏನ್ ಮಾಡ್ಬೇಕಂದ್ರ ಭೂಮಿಯಲ್ಲಿ ಇದು ನೀರು ಕುಡಿತೈತಿ ಇಲ್ಲ ಅನ್ನೋದು ಶಕ್ತಿ. ಇದಕ್ಕೆ ಬಹಳ ಬಿಸಿಲಾಗಿ ಹೋಗಿ ನೀರು ಕುಡಿದ ಅಂತ ಆನಂದ ಆತತ್ತ, ಅವಾಗ ಅದಕ್ಕೆ ಎಷ್ಟು ಬೇಕಾಗಿರ್ತೈತಿ ಅಟ್ಟ ನೀರು ಬಿಟ್ಟರೆ ಭೂಮಿ ಫಲವತ್ತತೆ ಇಳ್ತೈತಿ. ನೀರ ಐತತ್ತೆ ನೀವು ಅತಿ ಹಾಸಿದ್ರ ಅಂದ್ರೆ ಕೆಟ್ ಬಿಡ್ತೈತಿ ಅಂದ್ರ ಯಾವ್ದೊಂದು ಗ್ಯಾಸ್ ಹೊಡಿತೈತಿ, ಅದು ಆಗಬಾರ್ದು ಅದು ರೈತರಲ್ಲಿ. ಅದು ಮನುಷ್ಯನಲ್ಲಿ ಅದು ಗೊತ್ತು ಮಾಡ್ಕೋಬೇಕು ಭೂಮಿಗೆ ಇದಕ್ಕೆ ಇದೇ ಟೈಮ್ದಾಗ ನೀರು ಬಿಟ್ಟರು ಚಳಿಗಾಲದಾಗ ಹೆಂಗ ಬಿಡಬೇಕು ಅವಾಗ ತಿಳ್ಕೊ ಕಳಿಗೆ ಊಟಾನಕ್ಕಾಕತಿ. ಅದಕ್ಕಾಗಿ ಭೂಮಿಯಲ್ಲಿ ಇರುವಂತ ಜೀವಾತ್ಮಗಳು ನೀವು ಎಲ್ಲರ ನೀರು ಐತೈತೆ ಮೇಲೆ ನೀರಿಸಿಬಿಟ್ರೆ ಅದು ಏನ ನಾವು ಹಾಕಿದಂತ ಫಲವತ್ತ ಭೂಮಿ ಬೆಳಿಗ್ಗೆನು ಕೊಡಂಗಿಲ್ಲ. ಅದು ಅತಿ ಇದು ಆತಂದ್ರೆ ಆ ಭೂಮಿಯಲ್ಲಿ ಏನಾರು ಹಾಕಿರ್ತೀವಿ ಅದೆಲ್ಲ ತೆಳಗ್ ಹೋಗಿಬಿಡ್ತೈತಿ ಭೂಮಿಯಲ್ಲಿ. ಅದು ಸುಮಾರು ವರ್ಷಗಳಿಂದ ತಾವು ಕುಳೆ ಬೆಳೆ ಬೆಳೀತಾ ಇದ್ದೀರಿ, ಒಳ್ಳೆ ಇಳುವರಿ ಕೂಡ ತಗೊಂಡಿರಿ. ಇದಕ್ಕೆ ಅನೇಕ ಅದೇ ಹೇಳಿ ನಿಲ್ಸರ. ಈಗ ನಾನು 5ನೇ ಕುಳೆ ಬಿಟ್ಟೆನು. 5ನೇ ಕುಳೆ ಬಿಟ್ಟಿದಾಗ ಒಂದ್ ವರ್ಷ ಒಂದ್ ಹರಿಗೆ ಗ್ಯಾಪ್ ಮಾಡ್ತೇನೆ. ಅದು ಒಂದ್ ವರ್ಷಕ್ಕೆ ತುಂಬಕ ಅದು ಎಲ್ಲ ಪೌಡರ್ ಆಗಿ ಅಲ್ಲೇ ಆಗಿ ಅಲ್ಲಿ ಅಲ್ಲೇ ಅಲ್ಲೇ ಗೊಬ್ಬರ ರೆಡಿ ಆಕೈತಿ. ಅದನ್ನ ಏನ್ ಮಾಡಿದ್ವಿ, ಈ ವರ್ಷ ಗ್ಯಾಪ್ ಇದ್ದಕ್ಕ ಆ ಮುಚ್ಚಿದ್ದ ಅಂಗಳಿಗೆ ಈಗ ಈ ಕೊಬೋಟ ತೆಕ್ಕಿಸಿಂದ ಇವು ಸಣ್ಣ ಇದು ಬಂದಿರ್ತಾವ್ರಿ. ನಮ್ಗ್ ಪೌಡರ್ ಆಗ್ಲಿಕ್ಕೆ ಹೋಗಿತ್ತ 4 ತಿಂಗಳದಾಗ ಅದ ರೌದಿ ಒಣಗಿರ್ತತಿ. ನೀವು ಒಟ್ಟು ನೀರ್ ಹಚ್ಕೋಬೇಕು, ಒಟ್ಟು ಮಾಡ್ಬೇಕಂದ್ರ ಫಲವತ್ತತೆ ಆಕೈತಿ. ಅದಕ್ಕಾಗಿ ನೀವು ಅದ್ ಎಷ್ಟು ನಾವು ಗ್ಯಾಪ್ ಮಾಡ್ಕೊಂಡು ಇದು ಮಾಡ್ತೀವಿ ಅಷ್ಟು ಬಹಳ ಒಳ್ಳೆ ಇದು ಆಕತಿ. ಕುಳೆ ಜಾಸ್ತಿ ಬರ್ತತಿ, ಭೂಮಿ ಕೆಡಂಗಿಲ್ಲ, ಬಹಳ ಬಹಳ ಅಂದ್ರೆ ಬಹಳ ಇದು ಆಕೈತಿ. ಅದಕ್ಕಾಗಿ ಈ ಕಬ್ಬಿನ ಬದ್ದಲ್ಲಿ ಹೇಳುದಂದ್ರೆ, ನೀವು 10 ಫೂಟ್ ಬೆಳೆಯುವಂತ ರೈತರು ಅದಾರ, ಸಾಲಿನಿಂದ ಸಾಲಿಗೆ 10 ಫೂಟ್ ಬೆಳೆದಾರು. ಒಬ್ಬ ರೈತ ಇತ್ತು, ಇನ್ನೊಬ್ಬ ನಮ್ಮ ಎಲ್ಲ ಧಾರವಾಡ ಯೂನಿವರ್ಸಿಟಿ ಅವರು ನಮ್ಮೊಂದು 2-3 ಸರಿ ಜಲಗಾಂವಕ್ಕೆ ಹೋಗಿದ್ವಿ ಬಾಳಿ ಬದ್ದಲ. ಹಿಂಗಾಗಿ ನಾವು ಎಟ್ಟ ಮನುಷ್ಯನಲ್ಲಿ ಯಾವ ರೈತ ಮಾಡ್ತಾನ ಅವನ್ ಏನೈತಿ ನಾವು ಅವನ್ ತಿಳ್ಕೊಂಡ್ಬಂದು ಮಾಡ್ಬೇಕನ್ನುವಂತ ರೈತರು ಎಲ್ಲರಿಗಿದೆ ಅದ ಮೂಡ್ಬೇಕು. ಮೊದಲು ಯಾರ ರೈತ ಹೆಂಗ ಹೋಗ್ತಾನ ಅವನ ಇದು ಮಾಡ್ಕೊಂಡ್ ಹೋದ್ರ ಆದಟ್ಟು ತಂತ್ರಜ್ಞಾನ ಬಹಳ ಮುಖ್ಯ. ತಮ್ದು ಸಾಕಷ್ಟು ಅನುಭವ ಕೂಡ ಇದ್ರೊಳಗದ. ತಾವು ವಿಜ್ಞಾನಿಗಳ ಜೊತೆಗೆ ಯಾವ ರೀತಿ ಕಬ್ಬು ಬೆಳಿಬೇಕು, ಕಾಲಕಾಲಕ್ಕೆ ಏನ್ ಬದಲಾವಣೆಗಳಾಗ್ಯಾವ, ಏನ್ ಬೆಳವಣಿಗೆ ಆಗ್ಯಾವ, ಇಂತಹ ಸಂಶೋಧನೆಗಳು ನಿಮ್ಮ ತೋಟದೊಳಗೆ ಬಂದಿರಿ? ಹಾ ಅದೀನಿ ಸರ್, ಬಹಳ ಸಂಪರ್ಕದಾಗ ಅದೀನಿ. ವಿಜ್ಞಾನಿಗಳು ಏನ್ ಹೇಳ್ತಾರೆ, ಒಬ್ಬರು ರೈತರು 10 ನಿಮಗೊಂದು ವರ್ಷ ಬೇಕಂತ ಕೇಳ್ತಾರೆ ವಿಜ್ಞಾನಿಗಳು ಹೇಳುದದ. ಅದಕ್ಕೆ ಈಗಿನ ರೈತರಿಗೆ ದೊಡ್ಡ ವಿಜ್ಞಾನಿಗಳು ಅದನ್ನ ಸಹಾಯ ಮಾಡಿಕೊಟ್ಟಾರ. ಭೂಮಿನೂ ಫಲವತ್ತತೆ ಆಕೈತಿ, ಅದರ ಅದು ಬಹಳ ಅದು ಭಾರಿ ಐತಿ. ಅದಕ್ಕಾಗಿ ಭೂಮಿಯಲ್ಲಿ ಮತ್ತೆ ಇನ್ನೊಂದು ರೈತರು ಒಬ್ಬೊಬ್ಬರು ಭೂಮಿ ಗಟ್ಟಿ ಆತಂದ್ರ ಈಗ ಒಂದ್ ನೋಡ್ರಿ, ಒಂದ್ ತಿಪ್ಪಿ ಇದು ಮಾಡಿರ್ತೀವಿ ನಮ್ ಶಗಣಿ ಓದ್ ತಿಪ್ಪಿಗೆ ಹೋಗ್ಯಾಕ, ಅಲ್ಲಿ ನಾವು ಡೈಲಿ ನೆಡಕೊತ್ ಹೋಗ್ತಿರ್ತೀವಿ. ಅಲ್ಲಿ ಯಾವ ದಾರಾಗ ಏನ್ರ ಕಸ ಇಳಂಗಿಲ್ಲ. ಭೂಮಿ ಮಾಡ್ಬೇಕು ನೀವು. ಮಳೆಗಾಲದಾಗ ಹೋಗಿ ಮಳೆ ಆದ ಬಳಿಕ ಹೆಬ್ಬದ್ನಾಗ ಟ್ರಾಕ್ಟರ್ ಓಡಾಡ್ಸಿದ್ರ ಭೂಮಿಯಲ್ಲಿಂದ ಶಕ್ತಿ ಎಲ್ಲ ಅಂಟಾಗಿ ಬಿಡ್ತತಿ. ಅದು ಈಗ ನೋಡ್ರಿ, ಅತಿ ನೀರ್ ಬಿಟ್ಟ ಒಬ್ಬರು ಕಟಾವ್ ಮಾಡ್ತಿರ್ತ ಎಟ್ಟ ಹುದಲಾ ಕಡಿತೀವಿ ಅಟ್ಟ ರೈತರಿಗೆ ನುಕ್ಸಾನ್ ಆಯ್ತದ. ಅದ್ ಕಬ್ಬೆ ಇರ್ತತಿ, ಅದು ಕಬ್ಬರಿ ಸಾಧ್ಯ ಆರ್ತತಿ ಭೂಮಿ. ಅವಾಗ ಟ್ರಾಕ್ಟರ್ದ ನಾವು ಕೆಲಸ ಮಾಡ್ಬೇಕು ರೈತರು. ಮೊದಲೆಲ್ಲ ನಮ್ಮ ಹಿರಿಯರು ಇದ್ರು ಅವಾಗ ಎತ್ತುಗಳದಿಂದ ಸಾಮರ್ಥ್ಯ ಹೊಡೆಯವ್ರ ಇದ್ರು. ಈಗಿನವ್ರು ಯಾರಿಲ್ಲ, ಟ್ರಾಕ್ಟರ್ ಮ್ಯಾಗ ಕುತ್ತ ಎಲ್ಲ ಕೆಲಸ ಮಾಡೋರು. ಹಿಂಗಾಗಿ ಟ್ರಾಕ್ಟರ್ಗಳು ಎಷ್ಟು ನೀವು ಬರಿಗೆ ಹಾಕಿ ಕೆಲಸ ಮಾಡ್ತೀರಿ ಅಷ್ಟು ಚಲೋ ಅಂತೇಳಿ ಎಲ್ಲ ರೈತರಿಗೆ ಇದನ್ನ ಹೇಳಕ್ ಬಯಸ್ತೇನೆ. ಈಗ ನೋಡ್ರಿ, ತಾವು 9 ಕಿಲೋಮೀಟರ್ ಪೈಪ್ ಲೈನ್ ಮಾಡ್ಕೊಂಡ್ರಿ, ನೀರ್ ತಗೊಂಡ್ ಬಂದ್ರಿ, ಅದ್ರ ಜೊತೆಗೆ ನೀವು ಒಂದ್ 4-5 ಜನ ರೈತರು ಕೂಡಿ ಸುತ್ತಮುತ್ತಲ ತಂದವ್ರದಾರ ನೀರು ತಮ್ಮ ಹೊಲಕ್ಕ? ತಂದಾರ ಸರ್. ನಮ್ಮನ್ ನೋಡಿ ಬಹಳ ಮಂದಿ ರೈತರು ತಂದ್ರ. ಅವಾಗ ನಾವ್ ತಂದ ಕಾಲಕ್ಕ ಯಾರು ತಂದಿದ್ದಿಲ್ಲ. ಅವಾಗ ಬಹಳ ಚಲೋ ಐತ್ರಿ ಲೈನ್ ಇದ್ದು ಬಹಳ ಚಲೋ. ಅವಾಗ ಒಂದೇ ಲೈನ್ ಮ್ಯಾಗ 40 ಎಕರೆ ನೀರ್ ತೋರ್ಸಿವಿ ನಾವ್. ಈಗ 3 ತಾಸು ಲೈನ್ ರೀ, ರಾತ್ರಿ ನೀರು ಬಂದು ಡಬಲ್ ಲೈನ್ ತಗೊಂಡು ಹಿಂಗು ಮಾಡಿ ರೈತರ ಸಹಾಯ ಮಾಡೋರಂತ ರೈತರ ಸಾಮರ್ಥ್ಯ ರಗಡ ಸಾಕಟ್ಟೈತಿ ಸರ್. ರಗಡ ಇದು ಮಾಡ್ತಾರ. ಆಗಿನ್ಕ ಈಗಿನ್ಕ ಬಹಳ ವ್ಯತ್ಯಾಸ ಫರ್ಕ್ ಐತಿ ರೈತರಲ್ಲಿ. ಅದು ಇದು ಬೇಕ್ರಿ. ಈಗ ಮೇ ಏಪ್ರಿಲ್ದಾಗ ವಾರಕ್ಕೊಂದ್ರೆ ಹಾಸಬೇಕು ಏಪ್ರಿಲ್ದಾಗ. ಅದನ್ನ 2 ತಿಂಗಳು ನೀವು ರೈತರ ಸರಿಯಾಗಿ ನೀವು ನೋಡ್ಕೊಂಡಾದ್ರ ನಿಮ್ಗೆ 6 ವರ್ಷ ಬಾಳಿ ತೆಗೆದ ವರ್ಷ 1 ಎಕರೆಗೆ 85 ಟನ್ ತೆಗೆದನು. ಈ ವರ್ಷ 2ನೇ ಕುಳಿ ಅಂದ್ರು ಕಟಾವ್ ಮಾಡುದು, ಆಮೇಲೆ ಅದನ್ನ ಫ್ಯಾಕ್ಟ್ರಿಗೆ ಸಾಗಿಸುದು, ಫ್ಯಾಕ್ಟ್ರಿ ಒಳಗ ನಿಮ್ಮ ಕಬ್ಬನ್ನು ತಗೊಂಡು ಅದ್ರ ಪೇಮೆಂಟ್ ಮಾಡುದು, ಇವು ಯಾವ ರೀತಿ ನಡೆದಾವ ಅಂತೀರಿ? ಈಗ ಜನವರಿ 1ನೇ ತಾರೀಕು ತಂದ್ರ ಈಗ ನಮ್ಮ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗುದು ನವೆಂಬರ್ದಾಗ ಸ್ಟಾರ್ಟ್ ಆಗದ್ರಿ. ಈ ನವೆಂಬರ್ ನಾವು 5ನೇ ತಾರೀಕಾಗ್ಲಿ ಈಗ 1ನೇ ತಾರೀಕಿಗೆ ಸ್ಟಾರ್ಟ್ ಅಂತಂದ್ರೆ ನವೆಂಬರ್ ಅದು ಒಂದು ವರ್ಷ ಬರುತ್ತೆ. ನಾನು ನಾವು ಹೆಂಗಪ್ಪ ಅಂತ ನಮ್ಮ ಫ್ಯಾಕ್ಟ್ರಿ ಅವರು ಒಂದು ಬಹಳ ಸಹಾಯ ಮಾಡ್ತಾರೆ ಕಬ್ಬಿನ ಮ್ಯಾಗ್ರಿ. ಇವಾಗ ಡೀಸೆಲ್ ಕೊಡ್ತಾರೆ, ಟ್ರ್ಯಾಕ್ಟರ್ಗೆ ಟೈರ್ ಕೊಡ್ತಾರೆ, ಮತ್ತು ಅದಂತ ಅಡ್ವಾನ್ಸ್ ಕೊಡ್ತಾರೆ. ನಮ್ಮ ನಂದಿ ಫ್ಯಾಕ್ಟ್ರಿ ಒಳಗೆ ಅಡ್ವಾನ್ಸು ಕೊಡ್ತಾರೆ ರೈತರಿಗೆ. ಇದು ರಂಗ್ಲ ಅವ್ರಿಗೆ ಎಷ್ಟು ಸಾಧ್ಯ ಐತಿ ನೀವು ತಿಂಗಳದಾಗ ಈಗ ಸ್ವಲ್ಪ ತೊಂದರೆ ಮಾಡಕ್ಕೆ ಇದು ಅದು ದೊಡ್ಡ ಈಗ ಮಿಲ್ ದೊಡ್ಡ ಅನಾಕ ರೆಡಿ ಇಲ್ರಿ ನಾವು. ಮೊದಲ ಸ್ವಲ್ಪ ಇತ್ತು, ಸ್ವಲ್ಪನಾಗ ಬಜೆಟ್ನಾಗ ಇದು ಹಾಕಿತ್ತು. ಈ ಜಾನ್ ಬೆಳೀರಿ ಇದು, ಈ ಒಂದು ನುಕ್ಸಾನ ಆದ್ಯ ಅನ್ನಂಗಿಲ್ಲ, ಹಾಳಾತ ಅನ್ನೋದಿಲ್ಲ. ಈ ಕಬ್ಬಿನಂತ ಫ್ಯಾಕ್ಟ್ರಿಗಳು ಅದು ಇಡೀ ನಮ್ಮ ಜಿಲ್ಲೆದಾಗ ಎಷ್ಟು ಫ್ಯಾಕ್ಟ್ರಿ ಅದು ಎಲ್ಲರಿಗೆ ರೈತರಿಗೆ ಬಹಳ ಸುಖ ಆಗೈತ್ರಿ. ಈಗ ನೋಡ್ರಿ, ಕಟಾವು ಮಾಡುವಂತಹ ಒಂದು ಸಂದರ್ಭದೊಳಗ ತಡ ಆಯ್ತಪ್ಪ ಅಂತಂದ್ರೆ ಮತ್ತೆ ಈ ತೊಂದರೆ ಇಲ್ಲ ಅನ್ನುವಂಥದ್ದು ಸನ್ನಿವೇಶ ಅದ ಅಂತೀರಿ? ಆಯ್ತು ಸರ್. ಈಗ ನೀವು ನವೆಂಬರ್ ನಾಟಿ ಮಾಡಿ ನವೆಂಬರ್ದಾಗ ಡಿಸೆಂಬರ್ದಾಗ ಆರ್ಡರ್ ಕೊಡ್ತಾರೆ. ಈಗ ಫ್ಯಾಕ್ಟ್ರಿ ಜಾಸ್ತಿ ಆದ ಟೈಮ್ಕ ಈಗ ನನಗೆ ನಿನಗೆ ಅಡ್ವಾನ್ಸ್ ಚೆಕ್ ಕೊಟ್ಟ ಈಗ ಕಬ್ಬು ಸಾಗಿಸ್ಕೊಳಕತ್ತಾರ. ಇವತ್ತ ನಮ್ದು ಕಬ್ಬು ಅಂದ್ರೆ ಕಬ್ಬಿಗೆ ಬಹಳ ಈ ಫ್ಯಾಕ್ಟ್ರಿ ಎಂದ ಇಂಡಸ್ಟ್ರಿ ಏರಿಯಾ ಹೆಚ್ಚಾತು, ಅಂದಿಂದ ಕಬ್ಬಿಗೆ ಬಹಳ ಕಿಮ್ಮತ್ ಬಂದೈತ್ರಿ. ಬಹಳ ರೈತರಿಗೆ ಇದ್ ಸುಖ ಐತ್ರಿ ಇದರಿಂದ. ಕಟಾವು ಮಾಡೋದು ಯಾರು, ನೀವೇ ಮಾಡಿಸ್ತಿರೋ ಅಥವಾ? ಅವ್ರು ಕೊಟ್ಟೀಗ 2700 ರೂಪಾಯಿ ಫಸ್ಟ್ ಪೇಮೆಂಟ್ ಮಾಡ್ಯಾರ ಎಲ್ಲ ಫ್ಯಾಕ್ಟ್ರಿ ಅವ್ರು. 2700 ರೂಪಾಯಿ ಇವತ್ತ ಎಲ್ಲ ಫ್ಯಾಕ್ಟ್ರಿ. ಅವ್ರು ಕಟಾವು ಬಿಲ್ಲು ಮತ್ತು ಹೋಗುದು ಅವ್ರದೇ ಜವಾಬ್ದಾರಿ ಇದೆ. ಕಬ್ಬು ಬೆಳೆದ್ರಿ, ಸಾಕಷ್ಟು ಅನುಭವ ಹೇಳಿದ್ರಿ, ಮತ್ತೆ ಬೇರೆ ಯಾವ ಬೆಳೆ ಬೆಳೀತಾ ಇದ್ರಿ ನೀವು? ನಾನು ಸರ್ ನನ್ನ ಇದು ಆದ ಬೆಳಕ ಮೊದಲ ಬೇರೆ ಉಳ್ಳಾಗಡ್ಡಿ ಬೆಳಿತೀವಿ, ಮೆಣಸಿನ್ಕಾಯಿ ಬೆಳೆದಿದ್ನಿ, ಆದ್ರೂ ಯಾವುದು ಇದು ಆಗ್ಲಿಲ್ಲ. ಬಾಳಿ ಬೆಳೆದಿನಿ ಸರ್. ಮತ್ತ ಬಾಳಿ ಹೆಂಗ್ ಬೆಳೆದ್ರಂದ್ರೆ ಸರ್, ಆಗಸ್ಟ್ನ್ಯಾಗ ನಾಟಿ ಮಾಡ್ಬೇಕಂತ ಹೇಳಿದ್ರು. ಆಯ್ತಂತೇಳಿ ಆಗಸ್ಟ್ನ್ಯಾಗ ನಾಟಿ ಮಾಡಿದ್ರು ಅಂತೇಳಿ ಮೊದಲು ಅದಕ್ಕೆ ಜಮಿ ಹಾಕಿದ್ನ. ಜಮಿ ಹಾಕಿದ್ನಿ, ಒಬ್ಬ ರೈತರಂದ್ರು ಇದನ್ನ ಪೌಡರ್ ಮಾಡಿ ಇಲ್ಲೇ ಹೋಗಿರಿ ಶಿಂದ. ಅದ ಜಮಿ ಹಾಕಿದ್ ಹುಲ್ಲು ಮತ್ತ ಅದ್ರ ಕಾಳು ಅಲ್ಲೇ ಬೆಳೆದ ಕಿಶಿಂದ ಆಗಸ್ಟ್ ಅನ್ನಕ ಏನಾದ್ ಸರ್ ಅಂದ್ರ, ಆಗಸ್ಟ್ ಅನ್ನಕ ಹೊಳಿ ಜಮಿ ಬತ್ತರಿ ಅದ್ ಭೂಮಿ ಇಲ್ಲ. ಮಂದಿ ಅಂದ್ರು ಸಾವುಕಾರ ಇದನ್ನ ಯಾಕೆ ಇದನ್ನ ಹೊಳಿ ಜಮಿ ಬಿಟ್ಟಾನು, ಇದನ್ನೇನ್ ರಾಶಿ ಮಾಡ್ತಾನ? ನಂದು ಆಗಸ್ಟ್ನ್ಯಾಗ ಬರು ಬಿತ್ತು, ಬರು ಬಿದ್ದ ತಕ್ಷಣ ಜಮಿ ನೋಡಿನಿ, 3 ಫೂಟ್ 4 ಫೂಟ್ ತನಕ ಬಂದಿತ್ತ ಅದು ಜಮಿ. ಅವಾಗ ನಾ ಅದನ್ನ ಏನ್ ಮಾಡಿನಿ, ರೂಟರ್ದಿಂದ ಅದನ್ನ ಸಣ್ಣ ಮಾಡಿ ಬಹಳ ಬೆಳಿ ಬತ್ತರಿ. ಅವಾಗ ಗಿಡದಿಂದ ಗಿಡಕ್ಕೆ 6, ಸಾಲಿಂದ ಸಾಲಿಗೆ 7 ಫೂಟ್ ಅಂತರ ಮಾಡಿ ಬೆಳಿ ನಾಟಿ ಮಾಡಿನಿ. ಡ್ರಿಪ್ಪಿನ ಮ್ಯಾಗ ನೀರು ಅದನ್ನ ಏನ ಇದು ಮಾಡಿನಿ, ಚಲೋ ಆತ್ರಿ ಹೆಂಗ. ಅದರೊಳಗೆ 3 ಲಕ್ಷ ರೂಪಾಯಿ ಉಳ್ಳಾಗಡ್ಡಿ ಬೆಳಿ ಬತ್ತರಿ, 4000 ರೂಪಾಯಿ ದಾರ್ನಿ ಬತ್ತವಾಗ. ಅದು ಏನ್ ಖರ್ಚು ಮಾಡಿನಿ ಎಲ್ಲ ಇದು ಮಾಡ್ಕೊಂಡಿ, ಅದನ್ನ ಮಾಡ್ಕೊಂಡ ಬೆಳಕ ಮುಂದ ನಾ ಹಂಗ ಬೆಳೆಸ್ಕೊತ ಹೋಗಿ ಆಮೇಲೆ ಅದನ್ನ ಹಾಕ್ರಿಂದ್ರು. ಅವಾಗ ನಾರಾಯಣ ಸರ್ಕಾರ ಗಡದಾಣ ಅಂತ ಕಿಶಿಂದ ಅವರು ನಾನು ಕೂಡಿ ಅವ್ರಿಗೆ 8 ಟನ್ನು ನನಗೆ 8 ಟನ್ ಕಿಶಿಂದ ಆರ್ಡರ್ ಮಾಡಿದ್ವಿ. ಅಲ್ಲಿ 750 ರೂಪಾಯಿಗೆ 50 ಕೆಜಿ ಗೊಬ್ಬರ ಅದು ಅದನ್ನ ತಂದು ಹಾಕಿದ್ವಿ. ಅದ ಇವತ್ತಿನ ದಿವಸದಲ್ಲಿ ಅದು ಹೇಳ್ಬೇಕಂದ್ರೆ ಅದನ್ನ ಬೆಳೆದಿನಿ ಸರ್, ಅದ್ರೊಳಗೆ 40 ಟನ್ ಬೆಳೆದಿದ್ವು. ಅದನ್ನೆಲ್ಲ ನೋಡಿ ಕಿಶಿಂದ ನಮ್ಮ ರೈತರು ಇಂಥ ಅರ್ಧಾರತ್ತಿ ಕಿಶಿಂದ ಕಂಪನಿಯವರು ಬಂದು ನಮ್ಮನ್ನೆಲ್ಲ ಇದು ಮಾಡ್ಕೊಂಡು ಹೊಳೆ ಬಾಂಬೆ ಕರ್ಕೊಂಡು ಹೋಗಿ ಅಲ್ಲಿ ನಮ್ಮನ್ನೆಲ್ಲ ಟ್ರೈನಿಂಗ್ ಕೊಟ್ಟು ಭಾಳ ಒಳ್ಳೆಯದಿಂದ ನಾವು ಈ ಥರ ಬೆಳೆದಿವು ಭೂಮಿಯಲ್ಲಿ. ಆ ಒಟ್ಟು ಬೆಳಿ ಲಾಸ್ಟಕ್ಕೆ ತೆಗೆದ್ರು ಬಾಳಿದೆಲ್ಲ ಪೌಡರ್ ಮಾಡಿ ಅಲ್ಲೇ ಒಗೆದು ಅಲ್ಲೇ ಮುಚ್ಚಿ ಕಬ್ಬು ಅದು ಇವತ್ತು ಒಂದು ಎಕರೆಗೆ 80 ಟನ್ ಅದ ಬಾಳಿ ತೆಗೆದೊಳಗೆ ಕಬ್ಬು ಬೆಳೆದನ್ ಸರ್. ಅದಕ್ಕೆ ಕಬ್ಬನ್ನ ಏನು ರೌದಿ ಇರ್ತದ, ರೌದಿ ಸುಡಬಾರದು ಅಥವಾ ಏನು ಹೊಲದೊಳಗೆ ಬೆಂಕಿ ಅನ್ನುವಂಥದ್ದನ್ನ ನಾವು ತರಲೇಬಾರದು. ಅದು ಯಾವುದೇ ಬೆಳೆ ಇದ್ರೂ ಸಹಿತ ಅದರ ಶೇಷ ವಸ್ತುಗಳೇನಿರ್ತಾವ ಅವುಗಳನ್ನ ನಾವು ಮತ್ತೆ ಭೂಮಿಗೆ ಸೇರಿಸಿ ಅದನ್ನ ಉಪಯೋಗ ಮಾಡುವಂತಹ ಒಂದು ಕೆಲಸವನ್ನ ಮಾಡಬೇಕು ಅಂತೇಳಿ. ಯಾವ ಸಮಯದೊಳಗೆ ನಿಮಗೆ ಇದು ಜ್ಞಾನ ಬಂತು, ಹೌದಪ್ಪ ನಮ್ಮ ಹೊಲದೊಳಗೆ ಯಾವುದೇ ಕಾರಣಕ್ಕೂ ನಾವು ಸುಡಬಾರದು, ಅದು ಏನೇ ಇರಲಿ ಒಟ್ಟು ಸುಡಬಾರದು, ಬಹಳಷ್ಟು ನಾವು ನೋಡ್ತಾ ಒಂದು ಜ್ಞಾನ ನಿಮಗೆ ಹೆಂಗ್ ಯಾರು ಕಲಿಸಿದ್ರೆ ನಿಮಗೆ ಹೌದಪ್ಪ ಸುಡಬಾರದು, ನಾವು ಸುಟ್ರೆ ನಮಗೆ ನಮ್ಮನ್ನ ನಾವೇ ಬೆಂಕಿ ಹಚ್ಚಿಕೊಂಡಾಗ ಆಗ್ತದೆ ಅನ್ನುವಂತ ಮಾತು ಏನದಲ್ಲ, ಇದು ಹೆಂಗ್ ನಿಮಗೆ ಜ್ಞಾನ ಬಂತು, ಇದು ಯಾವಾಗಿಂದ ನೀವು ಈ ಜ್ಞಾನವನ್ನ ನಿಮ್ಮ ಎಲ್ಲ ಉಳಿದವರಿಗೆಲ್ಲ ಹೇಳ್ತಾ ಇದ್ದೀರಿ? ಇದನ್ನ ನಮ್ಮ ನಂದಿ ಶುಗರ್ ಫ್ಯಾಕ್ಟರಿ ಒಳಗೆ ಕೃಷಿ ಇದು ನಮ್ಮ ಇದ್ರೊಳಗೆ ಕರೆಸ್ತಾರೆ, ಎಲ್ಲ ವಿಜ್ಞಾನಿಗಳನ್ನ ಕರೆಸ್ತಾರೆ. ಅವ್ರು ಹೇಳ್ತಾರೆ ರೈತರಿಗೆ, ಒಬ್ಬ ರೈತರು ಮಾಡಿ ತೋರಿಸಿದ್ರೆ ಇದು ಇದು ಅನ್ನಿಸ್ತೈತಿ ಕಿಶಿಂದ, ನಾ ವಿಜ್ಞಾನಿಗಳಿಂದ ತೋರ್ಕೊಂಡ್ ಕಿಶಿಂದ ನಾ ಇತ್ತಿ ಕಿಶಿಂದ ಎರಡ್ ಮಾತನ್ನ ರೈತರಿಗೆ ಹೇಳಕ್ ನಾ ಬಯಸ್ತೇನೆ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಫೋನ್ ನಂಬರ್ ಅನ್ನು ಕೊಡ್ತೀರಿ ಅವರಿಗೆ? 9945394490. ಆತ್ಮೀಯರೇ, ಹಣವಂತರಾಯ ಸಿದ್ದರೆಡ್ಡಿ ಅವರು ಏನು ನಂಬರ್ ಅನ್ನ ಹೇಳಿದ್ದಾರೆ ತಮ್ಮದು, ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9945539 ತಿಳ್ಕೊಳ್ಬಹುದು. ಒಳ್ಳೇದು ಹಣಮಂತರಾಯ ಸಿದ್ದರೆಡ್ಡಿ ಅವರ ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ಯಾವ ರೀತಿ ತಾವು ಕಬ್ಬಿನ ಕೃಷಿ ಒಳಗೆ ಪ್ರಗತಿಯನ್ನ ಸಾಧಿಸಿರಿ, ಅದರ ಜೊತೆಗೆ ಮಣ್ಣಿನ ಆರೋಗ್ಯ ಇರಬಹುದು, ನೀರು ಬಳಸುವಂತಹ ಒಂದು ಕಾರ್ಯ ಇರಬಹುದು, ನಮ್ಮ ರೈತರು ಎಷ್ಟು ಕಾಳಜಿ ವಹಿಸಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಾವು ಹಂಚಿಕೊಂಡು ಇದುವರೆಗೆ ಕಬ್ಬು ಬೇಸಾಯದಲ್ಲಿನ ಅನುಭವ ಕುರಿತು ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ಸೋಮಶೇಖರ್ ಯಸರುಳಿ. ಈ ಕಾರ್ಯಕ್ರಮ ಹಂತಿ ಪದಗಳು. ಮಾಡೆ ಜಂತ ಕುಂಟಲ್ಲ ಅಲ್ಲ ಜರ ತರ ನಮ ಬಸವನ ಅಂತೆ ಕಣ್ಣಲ್ಲ ಕಂತ ಕುಂಟಲ್ಲ ಜರ ತಾರೋ ಜಂತ ಕುಂಟಲ್ಲ ಜರ ತರಿ ನಮ ಬಸವಣ್ಣನ ಹಂತಿ ಗಣ್ಣಲ್ಲ ಹವಳಾವೋ ಯಾಕಾಯೇ ದೊರೆ ನನ್ನ ಬಸವ ಜಳಕ ಜಳಕ ಮಾಡಿದ ನೀರು ಸಾಗೆ ಸಮದ್ರ ಕರೆದಾವೋ ಹರಿವ ಹಳ್ಳದ ಸವಾನ ಜಳಕ ದೊರೆ ನನ್ನ ಬಸವಾನ ಜಳಕ ಮಾಡಿದ ನೀರ ಸಾಗೆ ಸತ್ತೆ ನಂತೆ ಎದರತ್ತೆ ಬರುವಾಗ ಅದರ ಗೊಂದ ಬೆದರೆ ತೋ ನಾತೋ ಹದಿನಾರತ್ತಿನಯಂತೆ ಎದರತ್ತೆ ಬರುವಾಗ ಅದರ ಗೊಂದ ಬೆದರೆ ನಂಬಸವಣ್ಣ ಇದರ ಗೊಂದ ಕರದೇತು ಮುಂಗಾರೆ ಹಂತೆಗೆ ಮೋಹನ ರತ್ನ ಕಟ್ಟಿ ಸಣ್ಣಗೆ ತನೆಯ ತುಳಸಾರು ಸಣ್ಣಗೆ ತನೆಯ ತುಳಸಾರು ವಾಕಲಿಗ ನುಣ್ಣಗ ಕಂಕೆ ಬೇರೆ ಶಾನು ಮುಂಗಾರಿ ಹಂತೆಗೆ ಮುನ್ನೂರ ಯತ್ತನ ಕಟ್ಟಿ ಸಣ್ಣಗೆ ತನೆಯ ತುಳಸಾರು ನುಣ್ಣಗ ಕಂಕೆ ಬೇರೆ ಶಾನು ಬಸವಣ್ಣನ ದಯಾದಿಂದ ಹೊಸ ಹಾಲನ ಹಸನಾದ ಮಹಗೆ ಹರಿಬೇಕು ಕಲೆಗ ಗೊಬ್ಬರದ ಬಂಡೆ ಬರವಲನ ಮಾಡಿ ಹಸನಾಗೆ ಮಗೆ ಹರಿಬೇಕು ಹಸನಾಗೆ ಮಗೆ ಹರಿಬೇಕು ಕಲೆಗ ಗೊಬ್ಬರದ ಬಂಡೆ ಏರೇ ಬಂದವ ಮೋಡ ಇಂದು ನಮ್ಮವರ ಹೊಸ ಮನೆಯಾರು ಹೊಲದಾಗ ಓರ್ಯಾಡ ತಾನೋ ಮಳೆ ದೇವ ಕಾಡಿಗೆ ಕುಡಿಯಂಗ ಏರೇ ಬಂದವ ಮೋಡ ಇಂದು ನಮ್ಮವರ ಹೊಸ ಮನೆ ಓ ಕೋರಿಗೆ ಮುಂದ ಬೇಜದ ಎಡೆ ಮಾದಿಗನ ಮಿಣಿ ಮುಂದ ನಗ ಮುಂದ ಬಿತ್ತ ಕೋರಿಗೆ ಜಾಣ ಮಾದಿಗನ ಮಿಣಿ ಮುಂದ ಜಾಣ ಮಾದಿಗನ ಬಾಗಿ ನೋಡ್ಯಾನೋ ಮನೆ ಸಾಲ ಕಲಿಗ ಸೋಸಿ ನೋಡ್ಯಾನೋ ಹೊಲನಲ್ಲ ನನ್ನ ತಮ್ಮರ ಹೊಲದಾಗ ಜೋಡೆರಡೋ ವೇಳೆ ತಳಕ ಚಿನ ಕೋಲೇನ್ ಹಂಗ ಅಣ್ಣ ತಮ್ಮರ ಹೊಲದಾಗ ಜೋಡೆರಡ ಎಡಿ ತಳಕ ಚಿಣ ಕೋಲಿ ನಂಗ ನಮ ಬಸವ ಚಿಣ ಕೋಲಿ ನಂಗ ತಿನಂಗ ಹೊಲದಾದು ಗಂಗವ್ವ ಗೌರವ್ವ ಮುಂಜಾನೆ ಎಳೆರವ್ವ ಚಂದೋಳ ಕುರ್ಚಿಗೆ ಕೈಯಾಗ ಹಿಡಕೊಂಡ ಒಂದೇಲೆ ಕಳೆಯ ತೆಗೆದಾರೋ ಗಂಗವ್ವಾಗ ಚಂದುಳ್ಳ ಕುರ್ಚಿಗೆ ಕೈಯಾಗ ಚಂದುಳ್ಳ ಕುರ್ಚಿಗೆ ಬಸವಣ್ಣನ ಪಾತ್ರೆ ಬಿಸಲಿಗೆ ಬಾ